अभिश्रवणसामानि गौतमस्य वर्गः ॐ अग्नायि आयायि वोयितोयाय तोयाय कृणानोः यादातो बर्हाईषि बर्हाईषा आवो वा बर्हि ईषि आज्ञा आयायि वायायि मनुषं जषा दायिषा वा इद्ये शिक्षा सजीनां पदायि पूर्वेणां वरो आई टी बिरा आवा इद्य स्वर्मांजो ओहो आवा इद्य प्रा चेरन प्रजेरया येन्द्र यम्नायना आयिराई इडा एवा हि चक्रोरा एवा जा एवा ज्रीवा चाविष्ठवज्रिन्ना जासाई मंगिष्टवज्रिन्ना आहो जासा आवा इडिडा आया दीपिभुमा दुर्वशं अनु आवा इद्दा ए मा ಸಾಂಗೇತವಜ್ರಿಂಜೇದಾಯಿ ಯಶ ವಿಷ್ಟಶೂರ ಯೋ ಮಂಗಿಷ್ಟೋ ಜೋಜಿ ಹಾಯಿ ಕಿತ್ವೋ ಅಭಿನೋನಯ ಈಂದ್ರ ವಿದೇತಮೋ ಮುಸ್ತುಹಾಯಿ ಇಡ ಇಂದ್ರ ಪಿದೇತಮೋಸ್ತುಹಾಯಿ ಇಡ ಈಶೇ ಚಕ್ರಸ್ತಮೋದಯೇ ಭಾವ ಮಾಹಾಯಿ ಯೇತಾರಮಪರಾಯಾಯಿತಾಂ ಆಹೋಯಿ ಸ್ವಾಯಿಡ ಕ್ರಾ ಚಂದರ ಆಂಬ್ರಿಯಾತ್ ಇಡ ಆತಾಯಿ ಹವಾಮಹೇ ಜಯರಮಪರಾ ಇದಾಮಿ ಸನ ಸ್ವರ್ಣದಿ ದ್ವೇಷಾ ಸಾನ ಸ್ವರ್ಣದಾಯಿ ದುಷಾ ಪೂರ್ವಶಯತ ದ್ರಿವಾಡ ಅಂಶುರ್ಮದಾಯ ಅಸ್ಯಾದಾಯಿ ಓರ್ತಿ ಚಾವಿಷಜ ಅಸ್ಯಾದಾಯಿ ಅಧಾ ಓರ್ತಿ ಚಾವಿಷಜ ಅಸ್ಯಾದಾಯಿ ಇಡ ವಶೀಚಕ್ರೋ ನು ತನ್ನವ್ಯಂ ನ್ಯಾಸಾಯಿ ಪ್ರಭೋಜನಸ್ಯ ವಾತ್ರಾನ್ ಸಮರ್ಯೇಷು ಬ್ರವಾ ಆಹೋಯಿ ದ್ವಾ ಇದೀಡ ಆಯಿ ಹೋಯಿ ಹೋ ಸಮೃದಿರ್ಯಾ ವೈ ದೇವಾ ಅಮೃತತ್ವಮಾಯನ್ನ ಮೃದತ್ವಮೇದಿ ಯ ಏವಂ ವೇದ ಇದಂ ಯಾನು ಆ अमितौ या आजाया आता इन्द्रो विश्वा स्या कर्माणा धर्ता वाजिरो ಮರ ಇಂದೀಮಹೆ ತಾ ಇಂದ್ರ ಓ ವಾ ಓ ವಾ ಓ ವಾ ಓ ಹಾ ಓ ಹಾ ಈ ಮತ್ಸರ ಆಯಿ ದ್ರಾಪಕೃತ್ನೋಮೋದಾಯೇ ಸೋದುಗಾ ಮಾ ವಾಗೋ ದುಹಾಯ ಪ್ರಥಮೋತಮೇಶೋ ನರಸ್ವೂರ್ವ್ಯೋಮೋನಾಂದ್ರಿಯುವಾಕಿ ಉಪಪ್ರಕ್ಷೇಮಧುಮುಕ್ಷೀಯಂತಸ್ವಸೋಮಧುಮೃದ್ರಾಸಂ ಮಾಧುಛಂದಸಂ ಮಾಧುಛಂದಸೀ ನಾಮ ಸಮೃದ್ಯಾವೈ ದೇವಾ ಸ್ವರ್ಗಲ್ಲೋಕಮಾಯನ್ ಸ್ವರ್ಗಲ್ಲೋಕಮೇತಿ ಏವಂ ವೇದ ಆತಿಶಿತಃ ಸುಪ್ರೀತೋ ಮನುಷೋ ವೀಶೇ ವಿಶ್ವಾಯಿದಾ ಅಗ್ನಿ ರಾತಿ ರಕ್ಷಾ ಸುಸೇದಾತಾ ಪ್ರೇಣಾಸಿ ಯಾತು ಗಾನಾನ್ ನತ್ವಾ ರಕ್ಷಾ ಶ್ರೀ ಪ್ರೀತ ನಾಸೋ ಜಿಜ್ಞೋ ಅನುಗಹ ಸಹಮೋ ರಾಂಗಾಯ ದಾಹ ಆಹ ವೋಹ ವೋಹ ಮಾತಾಯಿ ಮುಕ್ಷತಾ ದಾ ಆಯಿ ವಿಯಾ ಯಾ ಗಾ ಅಕ್ಷಣ್ಣಾಮಿ ಇಮದ ಹಾಹಿ ಆ ಪ್ರಿಯ ಅದೋ ಶಾತ ಅಸ್ತೋ ಶತಸ್ವಾವಾ ಆನವ ವಿಪ್ರಾಣ ಆವಿ ಠಾಯ ಮದಿ ಯೋ ಜಾನು ಓವಾಯಿ ದ್ರಾತ ಔಹೋ ವಾರಿ ಸಂಬ ಕೋ ಆಯಿ ಓ ಛಂದವಾಣಿ ವಾನವಸ ನೋ ವಾರು ನೋ ನಾ ಸಿಂಧು ಓ ಹಾಯಿ ಓ ಓ ಓ ಹಾಯ ಈರತ್ನ ದಾಯ ಅಕ್ರಾನ್ ಸಮುದ್ರ ಪ್ರಾದ ಮೇ ವೀರ ಮಾನ್ ಹೋ ಹೋಯಿ ಜನಯನ್ ರಾಜಾ ಭುವನ ಸೋಪಾ ಹೋ ಹೋಯಿ ವೃಷಾ ಪವಿತ್ರೇ ಆಧೀತಾನೋ ಆ ವ್ಯಾ ಜಡರೆ ಹೇ ಪೂನ ಆನಾ ಹಾ ಹೋಯಿ ನಿರ್ಭಿರ್ಯತ ಕೃಣುತೆ ನಿಜ ಅಂಗಾಂ ಹಾ ಹೋಯಿ ಅತೋಮತಾಯಿ ಜನೇತ ಸನಾರಗ್ನೆ ಅಕ್ಷಣ್ಣಮೇ ವದಂತ ಹ್ಯಮಿತ್ರ ಪೃಷ್ಟಂ ಅಕ್ರಾನ್ ಸಮುದ್ರ ಕನಿಕೃಂದಯ ದ್ವೇ ഏതാ വൈ പിത്രിയാമ സമിതം പ്രയുഞ്ജൻ പിതരേൻ പ്രേണാതി ഏതാദമൃതം സുവർഗച്ഛ സുവർഗച്ഛ സുവർഗച്ഛ യോദർഗച്ഛ യോദർഗച്ഛ യോദർഗച്ഛ സേതു തീർത്വാ ചതുരാ ഹിരണ്യ സ്യാദ്വർച്ചോ ഗേവാ സത്യസ്യ ബ്രഹ്മാണോ ത്വാചാ തേനാമാ സംസൃജാ മാ സായി അഹമന്നാം അഹമന്നാം அகமன்னாம் அகமன்னாதோ அகமன்னாதோ அகமன்னாதோ அம்பிதாராயோ அம்பிதாராயோ அம்பிதாராய அகமன்னாமகமன்னாதோஹம்விதாராய அகமன்னாமகமன்னாதோஹம்விதாராய அகமன்னாமகமன்னாதோஹம்விதாராய ஆஹம் ஸ்வர்ஜோ தீஹி